ನಮ್ಮ ಹತ್ರ ಬೈ ಮಾಡಬೇಕು. ನಾವಿಲ್ಲಿಂದ ಚೀಲ ತುಂಬಿಕೊಂಡು ಹೋಗಿ ಅಲ್ಲಿ ಹೋಗಿ ಮಾರ್ಕೆಟ್ಗೆ ಅವ್ನ ಕೈ ಕಲ್ಲಿ ಇಟ್ಕೊಂಡು ಕಮಿಷನ್ ತರ ಏಜೆಂಟ್ ಆಗಿ ಅವ್ನ ಕೊಟ್ಟು ದುಡ್ಡು ಇಸ್ಕೊಂಡ್ ಬರಬಾರ್ದು, ನಮ್ಮನ್ನ ಹುಡ್ಕೊಂಡ್ ಬರಬೇಕು. ಆ ರೀತಿಯಾದಂತಹ ಕೃಷಿ ಪದ್ಧತಿಗಳನ್ನ ನಾವು ಅಳವಡಿಸ್ಕೊಂಡಾಗ ಮಾತ್ರ ನಾವು ಬದುಕನ್ನು ರೂಪಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಸರ್, ನೀವು ಹೇಳಿದ್ರಿ ಪ್ರತಿ ದಿವಸ ಆದಾಯ ಬರಬೇಕು ರೈತರಿಗೆ, 15 ದಿವಸಕ್ಕೊಮ್ಮೆ ಬರಬೇಕು, ತಿಂಗಳಿಗೊಮ್ಮೆ ಬರಬೇಕು, 3 ತಿಂಗಳಿಗೊಮ್ಮೆ ಬರಬೇಕು, 6 ತಿಂಗಳಿಗೊಮ್ಮೆ ಬರಬೇಕು, ವರ್ಷಕ್ಕೊಮ್ಮೆ ಬರಬೇಕು, ಇನ್ನು 10 ವರ್ಷ 15 ವರ್ಷ ಬಿಟ್ಟು ಅರಣ್ಯ ಬೆಳೆಗಳಿಂದನೂ ನಮ್ಗೆ ಆದಾಯ ಬರಬೇಕು ಅಂತ, ಈ ಥರ ಒಂದು ಒಳ್ಳೆ ಪದ್ಧತಿಗಳನ್ನ ಯಾಕೆ ನಮ್ಮ ರೈತರು ಅಳವಡಿಸ್ಕೊಳ್ತಿಲ್ಲ? ಏನು ಮಾಹಿತಿ ಕೊರತೆ ಅಂತೀರಾ ಅಥವಾ ಅನುಭವದ ಕೊರತೆ ಅಂತೀರಾ? ನೋಡಿ, ರೈತರು ಬಹಳ ಮಾರು ಹೋಗ್ಬಿಡ್ತಾರೆ, ದಿಢೀರ್ ಶ್ರೀಮಂತರಾಗಬೇಕು. ಈಗ ನಾನು ಒಂದು ಹೊಸ ಕಾನ್ಸೆಪ್ಟಿಗೆ, ನಾನು ಸಕಲೇಶ್ಪುರದಲ್ಲಿ ಡ್ಯೂಟಿ ಮಾಡ್ತಾ ಇರೋದ್ರಿಂದ ಸೊ ಅಲ್ಲಿ ನಾನು ಇನ್ಸ್ಪೈರ್ ಆಗಿ, ನಾನು ಯಾಕೆ ಏಲಕ್ಕಿ ಮಾಡಬಾರ್ದು, ನಾನು ಏಲಕ್ಕಿ ಬೆಳೆದ್ರೆ ಏನು ಪ್ರಯೋಜನ, ಮತ್ತು ಮೆಣಸನ್ನು ಯಾಕೆ ಹಾಕ್ಬಾರ್ದು, ಕೋಕೋ ಯಾಕೆ ಹಾಕ್ಬಾರ್ದು ಅನ್ನುವಂಥಕ್ಕಂಥದ್ದನ್ನ ಉತ್ತೇಜನಗೊಂಡು ಅಲ್ಲಿನ ಚೆನ್ನದ ಅನುಭವ ತೆಗೆದುಕೊಂಡು ನಾನೀಗ ಅದನ್ನ ಆ ಫೀಲ್ಡ್ಗೆ ಇಳಿದೀನಿ. ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ವರ್ಷದಿಂದ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ನಾನು ಗುಂಡಿ ತಗ್ಸಿದ್ದೀನಿ, ಅದಕ್ಕೆ ಮಣ್ಣು ತುಂಬಿಸಿದ್ದೀನಿ, ತಾವೇ ನೋಡಿದಂಗೆ ಈಗ ಗೊಬ್ಬರ ತುಂಬಿಸ್ತಾ ಇದ್ದೀನಿ, ಗೊಬ್ಬರ ಮುಗಿಸ್ತು, ಇನ್ನೂ 2 ತಿಂಗಳು ಬೇಕು ನಾನು ಹಾಕ್ಲಿಕ್ಕೆ. ಅದಕ್ಕೆಲ್ಲ ಪೂರಕವಾಗಿ ವಾತಾವರಣ ಸೃಷ್ಟಿ ಮಾಡಿಕೊಟ್ರೆ ಮಾತ್ರ ನಾವು ಏಲಕ್ಕಿ ಮೆಣಸನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಆದರೆ ನಮ್ಮ ರೈತರು ಏನಾಗ್ತಾರಂದ್ರೆ, ಯಾರಾದರೂ ಒಬ್ಬನಿಗೆ 100 ರೂಪಾಯಿ KG ನೀರುಳ್ಳಿ ಸಿಕ್ತು ಅಂದರೆ ತಿರು ನೆಕ್ಸ್ಟ್ ಇಯರ್ ಪೂರ್ತಿ ನೀರುಳ್ಳಿ ಹಾಕ್ತಾರೆ. ಸೊ ನೀರುಳ್ಳಿ ವ್ಯವಹಾರ ಏನಂದ್ರೆ ಅದೇ ಒಂದು ದಂಧೆ. ಅವರೆಲ್ಲ ಸ್ಟಾಕ್ ಮಾಡ್ಕೊಂಡು ಹೋದ ವರ್ಷದ್ದು ಸ್ಟಾಕ್ ಮಾರ್ಕೆಟ್, ಈ ವರ್ಷದ ಸ್ಟಾಕ್ ಮಾರ್ಕೆಟ್ ಬಿಟ್ಬಿಟ್ಟು 100 ರೂಪಾಯಿ KG ಮಾಡಿಬಿಡ್ತಾರೆ, ನೆಕ್ಸ್ಟ್ ಇಯರ್ 10 ರೂಪಾಯಿ KG ಮಾರಾಟ ಮಾಡ್ತಾರೆ. ಸೊ ಅವಾಗ ರೈತನೇ ಅಂತ ಲಾಸ್ ಆಗುತ್ತೆ. ಸೊ ಆ ಥರ ಆಗಬಾರ್ದು. ಸೊ 2 ದನ ಕಟ್ಟಿದ್ರೆ ಅವನಿಗೆ ಇವತ್ತು 45-50 ರೂಪಾಯಿ ಹಾಲಿನ ರೇಟ್ ಇದೆ, ಸಗಣಿ ಬರುತ್ತೆ, ಅವ್ನು ಮೆಕ್ಕೆಜೋಳ ಹಾಕಿದ್ರೆ ಮೆಕ್ಕೆಜೋಳದಲ್ಲೂ ಲಾಭ ಇರುತ್ತೆ, ಅಲ್ಲಿ ಲಾಸ್ ಆದರೆ ಅವನು ದನಿಗೆ ಕೊಟ್ಟರೆ ಅಲ್ಲಿಂದ ಲಾಭ ಬರುತ್ತೆ, ಆಗ್ಲಂತೇಳಿದ್ರೆ ಗೊಬ್ಬರ ಆಗುತ್ತೆ. ಈ ರೀತಿ ಒಂದಕ್ಕೊಂದು ಪೂರಕವಾದಂತಹ ಮಿಶ್ರ ಬೇಸಾಯ ಪದ್ಧತಿಗಳನ್ನು ಮಾಡಿಕೊಂಡ್ರೆ ಹಾಕ್ಬೋದು, ಎಲ್ಲದರಲ್ಲೂ ನಮಗೆ ಆದಾಯ ಸಿಗುತ್ತೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಆರೋಗ್ಯ. ಈಗ ನಾನು ಪ್ರೊಡಕ್ಷನ್ ಮಾಡಿಕೊಂಡ್ರೆ, ನಾನು ರಾಗಿ ಬೆಳ್ಕೊಂಡ್ರೆ, ಆ ರಾಗಿಯಲ್ಲಿ ಏನೇನು ಹಾಕಿರುತ್ತೆ ನನಗೆ ಗೊತ್ತಿರುತ್ತೆ, ನಾನೇ ಭತ್ತ ಬೆಳ್ಕೊಂಡ್ರೆ ಹೇಗಿರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಸೊ ನಾನೇ ಹಾಲನ್ನು ಉತ್ಪತ್ತಿ ಮಾಡಿಕೊಂಡ್ರೆ ಹೆಂಗಿರುತ್ತೆ ಅಂತ ಗೊತ್ತಿರುತ್ತೆ. ಬಹಳ ಹೆಚ್ಚು ಆರೋಗ್ಯದ ಕಡೆ ಹೆಚ್ಚು ನಾವು ಗಮನ ಕೊಡುವಂಥ ಪರಿಸ್ಥಿತಿ. ಆರೋಗ್ಯವೇ ಭಾಗ್ಯ, ಆರೋಗ್ಯ ಒಂದಿಲ್ಲ ಅಂದರೆ ನಾವೇನು ಮಾಡಲಿಕ್ಕಾಗಲ್ಲ. ಹೆಚ್ಚು ಆರೋಗ್ಯವನ್ನು ಕೊಡುವಂತಹ ಯಾವುದಾದ್ರೂ ಒಂದು ವಿಶ್ವವಿದ್ಯಾನಿಲಯ ಅಥವಾ ಯೂನಿವರ್ಸಿಟಿ ಅಥವಾ ಒಂದು ಸೈನ್ಸ್ ವಲಯ ಇದೆ ಅಂದರೆ ಅದು ಕೃಷಿ. ನಮಗೆಲ್ಲ ಆರೋಗ್ಯ ಸಿಗುತ್ತೆ, ಅದೇ ಪಾಠ ಮಾಡುತ್ತೆ ನಮಗೆ. ಸೊ ಹಿಂದೆ ಯಾವ ಮೆಡಿಕಲ್ ಕಾಲೇಜು ಇರಲಿಲ್ಲ, ಯಾವ ಡಾಕ್ಟ್ರುಗಳು ಇರಲಿಲ್ಲ. ಸೊ ಹಿಂದೆ ನಮ್ಮ ಇತಿಹಾಸ ಎಲ್ಲ ಹೇಳ್ತೀವಿ, ಕೆರೆಯಂ ಕಟ್ಟಿಸು, ಬಾವಿಯಂ ತೆಗೆಸು, ದೇವಾಗಾರವಂ ಮಾಡಿಸು ಅಂತ, ಈ ಮೂರಲ್ಲಿ ನಿನ್ನ ಜಗತ್ತು ಕಾಣು ಅಂತ ಹೇಳೋರು. ಇವಾಗ ಅದೆಲ್ಲ ಮರೆ ಆಗ್ತಾ ಇದೆ. ಹಾಗಾಗಿ ರೈತರು ಮಾರು ಹೋಗ್ತಿದ್ದಾರೆ, ಮರಳಾಗ್ತಿದ್ದಾರೆ. ಸೊ ದೈಹಿಕ ಶ್ರಮ ಕಡಿಮೆ ಆಗ್ತಾ ಇದೆ. ಕೊರೋನಾದಲ್ಲಿ ಯಾರು ರೈತರು ಅಷ್ಟ ಯಾರು ರೈತರ ಮೇಲೆ ಬರಲೇ ಇಲ್ಲ, ನಮ್ಮಲ್ಲೇ ತಗೊಳ್ರಿ, ಯಾರು ಬರಲೇ ಇಲ್ಲ, ಇಲ್ಲಿ ಪ್ರವೇಶನೇ ಆಗಲ್ಲ ಇಲ್ಲಿ. ಸರ್, ಇತ್ತೀಚೆಗೆ ನಾವು ಸಾಕಷ್ಟು ಜನ ರೈತರನ್ನು ಮಾತಾಡಿಸ್ಬೇಕಾದ್ರೆ ಕೃಷಿ ಲಾಭದಾಯಕ ಅಲ್ಲ, ಲಾಸು ಲಾಸು ಅಂತಾರೆ. ಸಾಕಷ್ಟು ಕೃಷಿಗೆ ಖರ್ಚು ಮಾಡ್ತಾರೆ, ವ್ಯವಸಾಯದಿಂದ ಹಿಡಿದು ರಾಸಾಯನಿಕ ಗೊಬ್ಬರ ಇರ್ಬೋದು, ರಾಸಾಯನಿಕ ಕ್ರಿಮಿನಾಶಕಗಳು ಇರ್ಬೋದು, ಸಾಕಷ್ಟು ಹೊರಗಡೆಯಿಂದ ತಂದು ಸುರಿಯಂಥದ್ರಿಂದ ಸಾಕಷ್ಟು ಕೃಷಿ ಕೆಲವು ಸಾರಿ ನಷ್ಟವನ್ನು ತಂದು ಕೊಡುತ್ತೆ. ಅಂಥದ್ರಲ್ಲಿ ನೀವೆಲ್ಲ ಹೆಚ್ಚಾಗಿ ಈ ಸಾವಯವ ಕೃಷಿ ಅಥವಾ ಜೀರೋ ಕಲ್ಟಿವೇಷನ್ ಈ ಥರ ಒಂದು ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ರೆ ಯಾವ ಥರ ಪದ್ಧತಿಗಳನ್ನ ಅಳವಡಿಸ್ಕೊಂಡ್ರೆ ನಮ್ಮ ರೈತರು ಈ ಕೃಷಿಯನ್ನು ಲಾಭದಾಯಕ ಮಾಡ್ಕೋಬೋದು ಅಂತೀರಾ? ಇದು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ. ನಾನು ಹೇಳಿದ್ನಲ್ಲ, ಇವತ್ತು ರೈತರ ಮೇಲೆ ಸವಾರಿ ಮಾಡುತ್ತಿರುವಂಥ ವ್ಯವಸ್ಥೆಗಳ್ಯಾವಪ್ಪ ಅಂದರೆ ಈ ಪೈಪ್ ಮಾರುವಂಥ ವ್ಯವಸ್ಥೆಗಳು, ಜೊತೆಗೆ ಈ ರಾಸಾಯನಿಕ ಗೊಬ್ಬರಗಳನ್ನು ಕ್ರಿಮಿನಾಶಕ ಔಷಧಿಗಳನ್ನು ಮಾರಾಡ್ತಿರುವಂತಕ್ಕಂಥ ದೊಡ್ಡ ದಂಧೆ. ಇವರು ನಮ್ಮ ರೈತರಿಗೆ ಯಾವ ಔಷಧಿ ಹೊಡೆದ್ರೆ ಇದು ಮೆಕ್ಕೆಜೋಳದ್ದು ಹೋಗುತ್ತೆ, ನೀರುಳ್ಳಿ ಹೋಗುತ್ತೆ, ಅದು ಗೊತ್ತಿರಲ್ಲ ಅವ್ರಿಗೆ. ಸೊ ಅವರು ಸಣ್ಣದೊಂದು 100 ml ತಗೊಂಡ್ರು 1,000 ರೂಪಾಯಿ ಕೊಡೋಂದ್ರು ಕೊಡ್ತಾನೆ, 2,000 ರೂಪಾಯಿ ಕೊಡೋಂದ್ರು ಕೊಡ್ತಾನೆ. ಸೊ ಅದನ್ನೇ ನಾನು ಹೇಳದೇನಂದ್ರೆ, ಈಗ ನಾವು ಇಲ್ಲಿ ದನವಿನ ಗಂಜಲ, ಕಾಂಗ್ರೆಸ್ ಗಿಡದ ರಸ, ಒಂದು ಯಾವುದೋ ಒಂಚೂರು ಪೆನೈಲೋ ಅಥವಾ ಇದನ್ನ ಸೇರಿಸ್ಕೊಂಡು ಹೊಡೆದ್ರೆ, ಗಂಜಲ ಸೇರ್ಕೊಂಡು ಹೊಡೆದ್ರೆ ಕಂಪ್ಲೀಟ್ ಸ್ಪಾಯ್ಲ್ ಆಗುತ್ತೆ. ಸೂರ್ಯನ ಕಿರಣಗಳನ್ನು ವಿರೋಧಿಸಿ ಬದುಕುವಂಥ ವೈರಸ್ ಯಾವೂ ಇರಲ್ಲ. ಅದಕ್ಕೆ ಪೂರಕವಾದ ವಾತಾವರಣಗಳನ್ನು ನಾವು ಸೃಷ್ಟಿ ಮಾಡ್ಕೋಬೇಕು, ಭಾಳ ಮುಖ್ಯವಾದಂಥ ಅಂಶ ಅದು. ಎರಡನೇದಾಗಿ ಏನಂತೇಳಿದ್ರೆ, ಯಾವ ರೈತ ಪಶುಸಂಗೋಪನೆಯನ್ನು ಮಾಡದೆ ಕೃಷಿಗೆ ಹೋಗ್ತಾನೆ ಅದು ಮೊದಲನೇ ತಪ್ಪು. ಪಶುಸಂಗೋಪನೆ ಇಲ್ಲದೇನೆ ಅವನು ಕೈ ಹಾಕಬಾರ್ದು, ಕೃಷಿಗೆ ಸಹ ಕೈ ಹಾಕಬಾರ್ದು. ಸೊ ಪಶುಸಂಗೋಪನೆಯನ್ನು ಮಾಡಿಕೊಂಡ್ರೆ ಅವನಿಗೆ ವಿವಿಧ ಲಾಭಗಳು ಇದ್ದಾವೆ. ಅವನಿಗೆ ಕುಡಿಯೋಕೆ ಹಾಲು ಸಿಗುತ್ತೆ, ಮಜ್ಜಿಗೆ ಸಿಗುತ್ತೆ, ಮೊಸರು ಸಿಗುತ್ತೆ, ತುಪ್ಪ ಸಿಗುತ್ತೆ, ಗೊಬ್ಬರ ಸಿಗುತ್ತೆ. ಗೊಬ್ಬರವನ್ನು ತೆಗೆದುಕೊಂಡು ಹೋದರೆ ಯಾವ ಕ್ರಿಮಿ ನಾಶಕ ಔಷಧಿಗಳನ್ನು ಬಳಸುವಂತಕ್ಕಂಥ ಅಗತ್ಯ ಇರಲ್ಲ. ಸಾರಜನಕ, ಸಸಾರಜನಕ, ರಂಜಕ ಎಲ್ಲವೂ ಕೂಡ ಸಗಣಿಯಲ್ಲೇ ಗಂಜಲದಲ್ಲೇ ಇದೆ, ಯಾವ ಆಕಾಶದಿಂದ ಉದುರಿರಲ್ಲ ಅನ್ನೋ ಒಂದು ಮಿನಿಮಮ್ ಕಾಮನ್ ಸೆನ್ಸನ್ನು ಅವರು ಉಪಯೋಗಿಸ್ಬೇಕು.

ಮನೆತನದ ಹಂಬಲವ ತೀರಿಸುವ ಸುಂದರ ಬೀಸುವ ಬಾಳಿಗೆ ತಂಬೆಲರ ತಾಯ್ತನದ ಹಂಬಲವ ತೀರಿಸುವ ಸುಂದರ ಬೀಸುವ ಬಾಳಿಗೆ ತಂಬೆಲರ ಪ್ರೀತಿ ಸಿರಿಯ ತೋರಿ ಮಮತೆ ನಾವೆಯ ನೇರಿ ಪ್ರೀತಿ ಸಿರಿಯ ತೋರಿ ಮಮತೆ ನಾವೆಯ ನೇರಿ ಸುಖ ದುಃಖದೊಳೆಯಲ್ಲಿ ತೇಲಿಸುವ ಸುಖ ದುಃಖದೊಳೆಯಲ್ಲಿ ತೇಲಿಸುವ ಬಾಳ ಬೆಳಗು ನಂತ ಜೊತೆ ನಿನಗೆಂದೇ ತರುವ ಮುತ್ತಿನ ಬೆಳ್ಳಿ ಸುಖಿಯ ಊರ ಬಿಳಿಯ ಕುದುರೆಯ ನೇರಿ ಬರುತ್ತಾನೆ ತಂಗಿ ಸದಗಾರ ನಿನ್ನ ಬಾಳ ಬೆಳಗುವಂತ ಜೊತೆಗಾರ ಜನಪದ ಗೀತೆಯೊಂದನ್ನ ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆ. ಖಾದ್ಯ ತೈಲಗಳನ್ನು ಆಮದು ಮಾಡಿಕೊಳ್ಳುವಲ್ಲಿ ದೇಶದ ಅವಲಂಬ